ಯೋಜನೆ 2025 ಅಡಿಯಲ್ಲಿ ಶಿವಮೊಗ್ಗದ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಚೇರಿಯಲ್ಲಿ ಉಚಿತ ಕಾನೂನು ನೆರವು ಸೇವಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕ ಡಾ ಸಿಎ ಹಿರೇಮಠ ತಿಳಿಸಿದ್ದಾರೆ. ರಕ್ಷಣಾ ಇಲಾಖೆಯ ಸಿಬ್ಬಂದಿಗಳು, ವೀರನಾರಿಯರು, ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರಿಗೆ ಕಾನೂನು ಸಮಸ್ಯೆಗಳಿಗೆ ಉಚಿತ ನೆರವು ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಯ ಸುಗಮ ಅನುಷ್ಠಾನಕ್ಕೆ ನ್ಯಾಯಾಧೀಶ ಅಡ್ವೊಕೇಟ್ ಜನರಲ್ ಇಲಾಖೆಯಿಂದ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಡಾ ಹಿರೇಮಠ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಇದೇ 10ರಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ ಎಂದು ಕಾರ್ಮಿಕ ಅಧಿಕಾರಿಗಳು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರು ನಾಮಕರಣಕ್ಕೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಈವರೆಗೆ 70%ರಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪೂರ್ಣ. ಕೆರೆಗಳ ಸಂರಕ್ಷಣೆ ಮೂಲಕ ಅಂತರ್ಜಲ ವೃದ್ಧಿ, ರಾಜ್ಯ ಸರ್ಕಾರದಿಂದ ವೈಜ್ಞಾನಿಕ ಯೋಜನೆಗಳ ಜಾರಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ, ಜನರ ಸಂಕಷ್ಟ ಪರಿಹಾರಕ್ಕೆ ಮುಂದಾಗುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ, ಹಣ್ಣಿನ ಸಿಪ್ಪೆ, ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಮಡಿಕೇರಿ, ಸಮಯ 6:51:22. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ರೇಬಿಸ್ ಮತ್ತು ಮುಂಜಾಗ್ರತೆ ಕುರಿತು ಡಾಕ್ಟರ್ ಲೀನಾ ಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಮತ್ತು ಅದರ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವಂಥ ಡಾಕ್ಟರ್ ಲೀನಾ ಗೌಡ ಅವರು. ನಮಸ್ಕಾರ ಡಾಕ್ಟರ್ ಲೀನಾ ಗೌಡ ಅವರೇ. ನನ್ನ ನೆಚ್ಚಿನ ಕರುನಾಡಿನ ರೈತ ಬಾಂಧವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಈಗ ಮುಖ್ಯವಾಗಿ ಈ 28ನ್ನು ವಿಶ್ವ ರೇಬಿಸ್ ದಿನ ಅಂತ ಆಚರಿಸ್ತಾರೆ. ಇದನ್ನ ಯಾಕಾಗಿ ಆಚರಿಸ್ತಾರೆ ಮತ್ತೆ ಈ ದಿನದ ವಿಶೇಷತೆ ಏನು ಅಂತ ಸ್ವಲ್ಪ ಪ್ರಾರಂಭದಲ್ಲಿ ಹೇಳ್ತೀರಾ? ಖಂಡಿತವಾಗಿ. ವಿಶ್ವ ರೇಬಿಸ್ ದಿನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಭಯಾನಕ ರೋಗ ಅಂದ್ರೆ ರೇಬಿಸ್ ಅನ್ನು ತಡೆಗಟ್ಟಲು ಮತ್ತೆ ನಿಯಂತ್ರಿಸಲು ಪ್ರತಿ ವರ್ಷ ಎಲ್ಲಾ ಜನರು ಒಂದಾಗಿ ಆಚರಿಸುವಂತಹ ಒಂದು ಜಾಗೃತಿ ಅಭಿಯಾನ ಅಂತ ನಾವು ಹೇಳ್ಬೋದು. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 28ರಂದು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸ್ತೇವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಸೆಪ್ಟೆಂಬರ್ 28 ಮೊತ್ತ ಮೊದಲ ಬಾರಿಗೆ ರೇಬಿಸ್ ವಿರುದ್ಧ ಲಸಿಕೆ ತಯಾರಿಸಿ ರೇಬಿಸ್ ವಿರುದ್ಧ ಮಾನವ ಪ್ರಾಣವನ್ನು ಉಳಿಸಿದ ಖ್ಯಾತ ವಿಜ್ಞಾನಿ, ನೀವೆಲ್ಲ ಕೇಳಿರ್ಬೋದು, ಲೂಯಿಸ್ ಪ್ಯಾಶ್ಚರ್ ಅಂತ, ಅವರ ಮರಣ ದಿನ ಅದು. ಅವರ ಗೌರವಾರ್ಥವಾಗಿ ನಾವು ವಿಶ್ವ ರೇಬಿಸ್ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ಪರಿಣಾಮಕಾರಿಯಾಗಿ ರೇಬಿಸ್ ತಡೆಗಟ್ಟಲು ಹಾಗೂ ಪ್ರಪಂಚದಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಈ ದಿನ ಮಾಡಲಾಗುತ್ತೆ. ಇನ್ನು ಈ ರೇಬಿಸ್ ವಿಷಯಕ್ಕೆ ಬಂದರೆ, ಈ ರೋಗದ ಬಗ್ಗೆ ಮಾಹಿತಿಗಿಂತ ತಪ್ಪು ಮಾಹಿತಿನೇ ಹೆಚ್ಚು. ರೋಗ ತಡೆಗಟ್ಟುವಿಕೆ ಬಗ್ಗೆ ಇರ್ಬೋದು, ಅದರ ಬಗ್ಗೆ ಅಪನಂಬಿಕೆ, ಮೇಲಾಗಿ ಜನರಿಗೆಲ್ಲ ತುಂಬ ಭಯ, ಇವೆಲ್ಲ ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಅದೇ ಕಾರಣಕ್ಕಾಗಿ ರೇಬಿಸ್ ಬಗ್ಗೆ ವಾಸ್ತವ ಅಥವಾ ಸತ್ಯವಾದ ವಿಷಯಗಳನ್ನ ಜನರಿಗೆ ಹಂಚುವುದು ಮತ್ತೆ ಇದು ಬಹಳ ಪ್ರಮುಖ ಅಂತ ಎಲ್ಲರೂ ತಿಳಿದಿದ್ದಾರೆ. ಮತ್ತೆ ಈ ರೇಬಿಸ್ ಬಗೆಗಿನ ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ತಿಳಿಸುವಂತಹ ವಿಚಾರದ ಬಗ್ಗೆ, ಅದರಲ್ಲೂ ಪ್ರಮುಖವಾಗಿ ಈ ರೋಗದ ಬಗ್ಗೆ ತಪ್ಪು ಮಾಹಿತಿ ಅಥವಾ ಸುಳ್ಳು ವಿಚಾರಗಳನ್ನ ನಂಬಿ ಈ ರೋಗದ ಬಗ್ಗೆ ಜನರು ಭಯ ಪಡುವ ಅಗತ್ಯ ಇಲ್ಲ ಅಂತ ಜಗತ್ತಿಗೆ ಸಾರುವಂತಹದ್ದಾಗಿದೆ. ಅದರಲ್ಲೂ ಈ ರೇಬಿಸ್ ಬಗ್ಗೆ ಜನರಲ್ಲಿ ಮೂರ್ ತರ ಭಯ ಇದೆ, ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಒಂದಂದ್ರೆ, ಎಲ್ಲರಲ್ಲೂ ಮೊದಲು ಈ ರೋಗದ ಹೆಸರು ಕೇಳಿದ್ರೇನೆ ಒಂದು ದೊಡ್ಡ ಭಯ, ರೇಬಿಸ್ ಅಥವಾ ಹುಚ್ಚು ನಾಯಿ ರೋಗ ಅಂದ್ರೇನೆ ಒಂದು ದೊಡ್ಡ ಭಯ. ಎರಡನೇದೇನಂದ್ರೆ, ಮನುಷ್ಯರಲ್ಲಿ ಕಾಣಿಸಿಕೊಳ್ಳುವ ಈ ರೋಗದ ಒಂದು ಭಯಾನಕ ಅಥವಾ ಮಾರಣಾಂತಿಕ ರೋಗ ಲಕ್ಷಣಗಳು, ಅಂದ್ರೆ ಪ್ಯಾರಾಲಿಸಿಸ್ ಇಡ್ಬೋದು, ಮತ್ತೆ ಮನುಷ್ಯರಿಗೆ ಹುಚ್ಚು ಹಿಡಿಯೋದಿರ್ಬೋದು, ಮೆದುಳಿಗೆ ರೋಗ ಹತ್ತಿ ವೈರಾಣುಗಳು ಮೆದುಳನ್ನ ಸೇರಿ, ಮತ್ತು ಇದು ಮಾರಣಾಂತಿಕ ಎಲ್ರಿಗೂ ಗೊತ್ತಿದೆ. ಮತ್ತು ಇನ್ನೊಂದು, ಈ ರೋಗದ ಬಗ್ಗೆ ಇರುವ ತಪ್ಪು ಮಾಹಿತಿಯಿಂದ ಅಥವಾ ಸುಳ್ಳು ವದಂತಿಗಳಿಂದ ಜನರಿಗೆ ರೇಬಿಸ್ ರೋಗದ ಲಸಿಕೆ ತಗೊಳ್ಳದೆ ಇರುವಂತದ್ದು ಅಥವಾ ರೇಬಿಸ್ ರೋಗದ ಲಸಿಕೆಯನ್ನ ನಿರಾಕರಿಸುವುದು, ಇದು ಕೂಡ ಬಹಳ ಜನರಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಈ ವರ್ಷದ ಒಂದು ವಿಷಯ ಅಂದ್ರೆ ಜನರಲ್ಲಿ ರೇಬಿಸ್ ಸತ್ಯಾಂಶಗಳ ಬಗ್ಗೆ ಅರಿವನ್ನ ಮೂಡಿಸುವಂತದ್ದು, ಮತ್ತೆ ಭಯ ಪಡುವ ಅಗತ್ಯ ಇಲ್ಲ ಅಂತ, ಭಯದ ನಿವಾರಣೆ. ಆದ್ರಿಂದನೇ ಭಾರತ ದೇಶದ ಒಂದು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವೆಲ್ಲ ಈ ರೇಬಿಸ್ ರೋಗದ ಬಗ್ಗೆ ಸತ್ಯನ ತಿಳಿದು ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಸುತ್ತಮುತ್ತಲಿನ ಜನರಿಗೂ ಈ ಸರಿಯಾದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಬೇಕು, ಜಾಗೃತಿ ಮೂಡಿಸ್ಬೇಕು. ಆಗ್ಲೇ ನಾವು ಈ ವಿಶ್ವ ರೇಬಿಸ್ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಹಾಗೆ ಆಗುತ್ತೆ. ಅಂದ್ರೆ ಈಗ ಮುಖ್ಯವಾಗಿ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಅಂದ್ರೇನು, ಮತ್ತೆ ಈ ರೇಬಿಸ್ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹಾ, ಖಂಡಿತ. ಈ ರೇಬಿಸ್ ಅನ್ನೋದು ಒಂದು ಭಯಾನಕ ಹಾಗೂ ಮಾರಣಾಂತಿಕ ರೋಗ, ನಾನು ಈಗಲೇ ಹೇಳಿದ ಹಾಗೆ. ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ಒಂದು ಪ್ರಮುಖ ಪ್ರಾಣಿಜನ್ಯ ರೋಗ. ಈ ಕಾಯಿಲೆ ಪ್ರಾಣಿಗಳ ಅಥವಾ ಮನುಷ್ಯರ ನರಮಂಡಲಕ್ಕೆ ಹಬ್ಬಿ ಪಾರ್ಶ್ವವಾಯು ಅಂತ ನಾವೇನ್ ಹೇಳ್ತೀವಿ, ಪ್ಯಾರಾಲಿಸಿಸ್ ಉಂಟು ಮಾಡಿ ಅಂತಿಮವಾಗಿ ಸಾವನ್ನು ತರುವಂತಹ ಕಾಯಿಲೆ. ಈ ರೋಗಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ನಾವು ಮುನ್ನೆಚ್ಚರಿಕೆಯಿಂದ ಮಾತ್ರ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಇನ್ನ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ಹೇಗೆ ಬರುತ್ತೆ ಅಂತೀರಿ? ಈ ಹುಚ್ಚುನಾಯಿ ರೋಗ ಅಥವಾ ಈ ರೇಬಿಸ್ ಒಂದು ವೈರಾಣುವಿನಿಂದ ಬರುವಂತಹ ಕಾಯಿಲೆ. ಇದು ರ್ಯಾಬ್ಡೋವಿರಿಡೆ ಗುಂಪಿಗೆ ಸೇರಿದ ಲಿಸ್ಸಾ ವೈರಾಣುವಿನಿಂದ ಬರುತ್ತೆ. ಮತ್ತು ಇದು ಹೇಗೆ ಬರುತ್ತೆ ಅಂತಂದ್ರೆ, ರೋಗ ಪೀಡಿತ ಪ್ರಾಣಿಗಳು ಕಚ್ಚಿದಾಗ ಈ ರೋಗಾಣುಗಳು ಜೊಲ್ಲು ರಸದ ಮೂಲಕ ಇತರೆ ಪ್ರಾಣಿಗಳಿಗೆ ರೇಬಿಸ್ ರೋಗವನ್ನ ಹರಡುವಂತೆ ಮಾಡುತ್ತೆ. ಅದಷ್ಟೇ ಅಲ್ಲದೆ ಈ ವೈರಾಣುಗಳು ದೇಹದಲ್ಲಿ ನರಗಳ ಮೂಲಕ ಮೆದುಳನ್ನು ಪ್ರವೇಶಿಸಿ ಅಲ್ಲಿ ಸಮತೋಲನ ಕೇಂದ್ರ ಅಂತ ಏನಿದೆ ಹಾಗೂ ಬುದ್ಧಿಶಕ್ತಿ ಕೇಂದ್ರಗಳನ್ನ ಹಾಳು ಮಾಡುತ್ತೆ. ಅಂದ್ರೆ ಮುಖ್ಯವಾಗಿ ಈ ರೇಬಿಸ್ ರೋಗ ಯಾವ ಯಾವ ಪ್ರಾಣಿಗಳಿಗೆ ಬರಬಹುದು ಅಂತೀರಿ? ಈ ರೇಬಿಸ್ ರೋಗ ಮನುಷ್ಯನ ಸೇರಿ ಎಲ್ಲ ಬಿಸಿ ರಕ್ತದ ಪ್ರಾಣಿಗಳಿಗೂ ಬರುತ್ತೆ, ಅಂದ್ರೆ ಎಲ್ಲ ಮ್ಯಾಮಲ್ಸ್ಗೂ ಕೂಡ ಈ ರೇಬಿಸ್ ರೋಗ ಬರಬಹುದು. ಅದರಲ್ಲೂ ಈ ನಾಯಿಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಬೆಕ್ಕು, ನರಿ, ಅಂದ್ರೆ ಈ ಕ್ಯಾನಿಡೆ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಅಂತ ಪ್ರಾಣಿಗಳಿಗೂ ಕೂಡ ಈ ರೋಗ ಬರುತ್ತೆ. ಅದರಲ್ಲೂ ಈ ಕಾಡು ಪ್ರಾಣಿಗಳಾದ ಬಾವಲಿ, ನರಿ, ತೋಳ ಇವುಗಳಿಂದ ಸಾಕು ಪ್ರಾಣಿಗಳಾದ ನಾಯಿಗಳಿಗೆ ಈ ರೋಗ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ. ಇನ್ನ ಈ ರೇಬಿಸ್ ರೋಗ ಹೇಗೆ ಹರಡುತ್ತೆ ಅಂತೀರಿ? ನಮ್ಗೆಲ್ಲ ತಿಳಿದೇ ಇದೆ ರೇಬಿಸ್ ರೋಗ ಮುಖ್ಯವಾಗಿ ಮನುಷ್ಯರಲ್ಲಿ ಹೇಗೆ ಅಂದ್ರೆ, ಈ ಪ್ರಾಣಿಗಳು ಕಚ್ಚೋದ್ರಿಂದ ಈ ರೋಗಾಣು ಇರುವ ಜೊಲ್ಲು ಸಂಪರ್ಕದಿಂದ ಈ ರೋಗ ಪ್ರಮುಖವಾಗಿ ಹರಡುತ್ತೆ. ಅದರಲ್ಲಿ ಈ ದೇಹದಲ್ಲಿ ಯಾವ್ದಾದ್ರು ಗಾಯಗಳಿದ್ರೆ ಅಥವಾ ನಾಯಿ ಕಚ್ಚಿದ ಗಾಯ ಆಗಿರ್ಬೋದು ಅಥವಾ ಮತ್ತಿನ್ಯಾವುದೇ ಗಾಯ ಇರ್ಬೋದು, ಅದ್ರ ಮೇಲೂ ಕೂಡ ಈ ರೋಗಾಣುವಿರುವ ಜೊಲ್ಲು ರಸ ಬಿದ್ದಾಗ ರೋಗ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೂ ಒಂದು ಕಾರಣ ಅಂದ್ರೆ ಕಣ್ಣು, ಬಾಯಿ, ಮೂಗು ಇವುಗಳ ತೆಳು ಪದರದ ಮೇಲೆ ರೋಗಾಣುವಿನಿಂದ ಕೂಡಿದ ಈ ಜೊಲ್ಲು ರಸ ಬಿದ್ದಾಗ ಕೂಡ ರೋಗ ಹರಡ್ಬೋದು. ಇದಷ್ಟೇ ಅಲ್ಲದೆ ಹಸು ಮುಂತಾದ ಸಸ್ಯಹಾರಿ ಪ್ರಾಣಿಗಳಿಗೂ ಕೂಡ ಈ ರೋಗ ಏನಾದ್ರೂ ಬಂದಿದ್ರೆ, ಅವು ಹುಲ್ಲು ತಿನ್ನುವಾಗ ಅಥವಾ ಅವುಗಳ ಜೊಲ್ಲು ರಸ ಈ ಹುಲ್ಗಳ ಮೇಲೆ ಬಿದ್ರೆ ಅಥವಾ ಈ ರೋಗ ಇರುವಂತ ಪ್ರಾಣಿಗಳ ಜೊಲ್ಲು ಮನುಷ್ಯರು ಅಥವಾ ಪ್ರಾಣಿಗಳು ತಿನ್ನುವ ಇತರೆ ಆಹಾರ ಪದಾರ್ಥಗಳ ಮೇಲೆ ಬಿದ್ದರು, ಅಂತಹ ಆಹಾರ ಪದಾರ್ಥಗಳನ್ನ ಮನುಷ್ಯರು ಅಥವಾ ಪ್ರಾಣಿಗಳು ತಿಂದಾಗ ಕೂಡ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೂ ಒಂದು ಕಾರಣ ಇದೆ, ಹುಚ್ಚುನಾಯಿ ರೋಗ ಪೀಡಿತ ಪ್ರಾಣಿಗಳ ಮಲ ಮೂತ್ರ ಇವುಗಳಿಂದ ಕೂಡ ರೋಗ ಹರಡುವ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲದೆ ನಮ್ಮ ರೈತ ಬಾಂಧವರು ಕೇಳ್ಬೋದು, ಈ ರೋಗ ಇರುವಂತ ಹಸುವಿನ ಹಾಲನ್ನ ಸೇವಿಸಿದ್ರೆ ಮನುಷ್ಯರಿಗೆ ಅಥವಾ ನಮ್ಮ ಮಕ್ಕಳಿಗೆ ರೋಗ ಬರುತ್ತಾ ಅಂತ. ಅದು ಕೂಡ ಸಾಧ್ಯತೆ ಇದೆ. ಆದ್ರೆ ಒಂದು ಇಲ್ಲಿ ನಾವೆಲ್ಲ ಸಂತೋಷ ಪಡುವಂತ ವಿಷಯ ಅಂದ್ರೆ, ನಮ್ಮ ಭಾರತೀಯರಿಗೆಲ್ಲ ಒಂದು ಹ್ಯಾಬಿಟ್ ಇದೆ ಏನಂತಂದ್ರೆ, ನಾವೆಲ್ಲ ಹಾಲನ್ನ ಚೆನ್ನಾಗಿ ಕುದಿಸಿ ಕುಡಿತೀವಿ. ಈ ಕುದಿಸಿದಾಗ ಏನಾಗತ್ತೆ, ಈ ವೈರಾಣು ಬಹಳ ಬೇಗ ನಿಷ್ಕ್ರಿಯ ಆಗತ್ತೆ. ಇಲ್ಲಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ರೋಗಾಣು ಅಥವಾ ವೈರಾಣು ಪ್ರಾಣಿಗಳ ಅಥವಾ ಮನುಷ್ಯರ ದೇಹ ಸೇರದ ಮೇಲೆ ಎಷ್ಟು ಭಯಾನಕವಾದ ಒಂದು ರೋಗ ಲಕ್ಷಣ ತರುತ್ತೋ, ಅದು ಮನುಷ್ಯರ ಅಥವಾ ಪ್ರಾಣಿಗಳ ದೇಹದಿಂದ ಹೊರಗೆ ಇದ್ದಾಗ ಅಷ್ಟೇ ಬಹಳ ಸೂಕ್ಷ್ಮ ಸ್ವಭಾವದ್ದು, ಮತ್ತೆ ಅಷ್ಟೇ ಬೇಗ ಅದು ಬಹಳ ನಿಷ್ಕ್ರಿಯವಾಗುತ್ತೆ, ದುರ್ಬಲ ಸ್ವಭಾವ. ಅದಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ರೋಗಾಣು ನಮ್ಮ ದೇಹ ಸೇರದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಅಂದ್ರೆ ಈಗ ರೇಬಿಸ್ ರೋಗ ಅಥವಾ ಈ ಹುಚ್ಚುನಾಯಿ ರೋಗ, ಹುಚ್ಚುನಾಯಿ ಕಡಿದ ಎಷ್ಟು ಸಮಯದ ನಂತರ ಪ್ರಕಟವಾಗುತ್ತೆ ಅಂದ್ರೆ ಕಾಣಿಸ್ಕೊಳ್ಳುತ್ತೆ ಅಂತೀರಿ? ಇದೊಂದು ಉತ್ತಮವಾದ ಒಂದು ಪ್ರಶ್ನೆ, ಯಾಕಂದ್ರೆ ತುಂಬಾ ಜನ ನಮ್ಮ ರೈತ ಬಾಂಧವರಿಗೆ ಈ ಪ್ರಶ್ನೆ ಇರುತ್ತೆ. ಎಷ್ಟೊಂದು ಜನ ನಾವು ಕೇಳ್ತೀವಿ, ಪೇಪರ್ನಲ್ಲಿ ಓದ್ತೀವಿ, ರೇಡಿಯೋದಲ್ಲಿ ಕೇಳ್ತೀವಿ, ಏನಂತ ಅಂದ್ರೆ ಯಾವಾಗ್ಲೋ ಹುಚ್ಚುನಾಯಿಯಿಂದ ಕಚ್ಚಿಸ್ಕೊಂಡಿರ್ತಾರಂತೆ, ಎಷ್ಟೋ ವರ್ಷಗಳಿಂದ ಕಚ್ಚಿಸ್ಕೊಂಡಿರ್ತಾರಂತೆ, ಅವ್ರಿಗೆ ರೋಗ ಈಗ ಬಂತಂತೆ ಅಂತೆಲ್ಲ ತುಂಬಾ ಕೇಳಿರ್ತೀವಿ. ಇದಕ್ಕೆ ಒಂದು ಕಾರಣ ಏನಪ್ಪ ಅಂತಂದ್ರೆ, ಈ ಹುಚ್ಚುನಾಯಿ ಕಚ್ಚಿದ ಈ ಕಾಯಿಲೆ ಒಂದು ತಿಂಗಳಿಂದ ಹಿಡಿದು ಒಂದು ವರ್ಷ, ಕೆಲವೊಂದು ಸಮಯ ವರ್ಷಗಳ ಆದ್ಮೇಲೆ ಕೂಡ ಈ ರೋಗ ಲಕ್ಷಣಗಳು ಕಂಡು ಬಂದಂತಹ ನಿದರ್ಶನಗಳಿವೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಈ ರೋಗ ಹರಡುವುದು ಕೆಲವೊಂದು ಅಂಶಗಳ ಮೇಲೆ ಅವಲಂಬಿಸಿದೆ. ಅದು ಏನಂದ್ರೆ, ಈ ಕಚ್ಚಿದ ಗಾಯ ದೇಹದ ಯಾವ ಭಾಗದಲ್ಲಿದೆ, ಮತ್ತೆ ಈ ಗಾಯದಲ್ಲಿ ವೈರಸ್ ಸಾಂದ್ರತೆ ಎಷ್ಟಿದೆ ಅಥವಾ ಈ ಗಾಯದ ತೀವ್ರತೆ ಎಷ್ಟಿದೆ, ಇದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದ್ರೆ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ, ನಮ್ಮ ಕೇಂದ್ರ ನರಮಂಡಲ ಅಂತ ನಾವ್ ಹೇಳ್ತೀವಿ, ಏನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ಅದರಿಂದ ಈ ಗಾಯ ದೂರ ಹೆಚ್ಚಿದ್ದಷ್ಟು ರೋಗ ಲಕ್ಷಣ ಕಾಣಿಸ್ಕೊಳ್ಳೋದು ನಿಧಾನ ಆಗತ್ತೆ. ಯಾಕಂದ್ರೆ ಈ ರೋಗಾಣುಗಳು ಅಥವಾ ವೈರಾಣುಗಳು ನರಮಂಡಲದ ಮುಖಾಂತರ ಮೆದುಳನ್ನ ಪ್ರವೇಶಿಸಿ ತಲುಪಿ ಆಮೇಲೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ಕಚ್ಚಿದಂತಹ ಗಾಯ ನಮ್ಮ ನರಮಂಡಲಕ್ಕೆ ಹತ್ತಿರ, ಅಂದ್ರೆ ಲೈಕ್ ಕತ್ತಿನ ಭಾಗ, ನರತಂತುಗಳು ಹೆಚ್ಚಾಗಿರುವಂತಹ ಅಂಗೈ, ಬೆರಳುಗಳನ್ನು ಇಲ್ಲಿ ಕಚ್ಚಿದ್ರೆ ಬೇಗ ರೋಗ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಮೆದುಳಿನಿಂದ ದೂರ ಇರುವಂತಹ ಕಾಲ್ಗಳು ಅಥವಾ ಇತರೆ ಭಾಗಕ್ಕೆ ಕಚ್ಚಿದ್ರೆ ರೋಗ ಕಾಣಿಸ್ಕೊಳ್ಳೋಕೆ ಹೆಚ್ಚು ಸಮಯ ತಗೊಳುತ್ತೆ. ಇನ್ನ ಈ ರೇಬಿಸ್ ರೋಗದ ಮುಖ್ಯ ಲಕ್ಷಣಗಳು ಏನೇನು ಅಂತೀರಿ? ರೇಬಿಸ್ ರೋಗವಿರುವ ಪ್ರಾಣಿಗಳಲ್ಲಿ ನಾವು ಅನೇಕ ರೀತಿಯ ಲಕ್ಷಣಗಳನ್ನ ಕಾಣಬಹುದು. ಮೊಟ್ಟ ಮೊದಲನೆಯದಾಗಿ ಈ ಸಾಕಿದ ನಾಯಿಗಳಾದ್ರೆ ಏನಾಗುತ್ತೆ ಅಂದ್ರೆ, ಆ ಪ್ರಾಣಿಗಳಲ್ಲಿ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಬಾಯಿಯಿಂದ ನಿರಂತರವಾಗಿ ಜೊಲ್ಲು ಸುರಿತಾ ಇರುತ್ತೆ, ವಿಪರೀತವಾಗಿ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಪ್ರಾಣಿಗಳನ್ನ ಅವು ವಿನಾಕಾರಣ ಆಡಿಸ್ಕೊಂಡು ಹೋಗುವಂಥದ್ದು, ಕಚ್ಚುವಂಥದ್ದು, ದುರ್ಗುಟ್ಕೊಂಡು ನೋಡೋ ಅಂಥದ್ದು, ಆಹಾರ ತಿನ್ನಲ್ಲ, ನೀರು ಕುಡಿಯಲ್ಲ, ಮತ್ತೆ ಯಾವುದೇ ಪ್ರಚೋದನೆ ಕೂಡ ಇಲ್ಲದೆ ಸುಮ್ಮನೆ ಬೊಗಳ್ತಾ ಇರೋದು, ಏನಾದರೂ ನೋಡಿದ್ರೆ ಕಚ್ಚಕ್ಕೆ ಹೋಗೋದು, ಈ ಥರ ಎಲ್ಲ ಇರುತ್ತೆ. ಇದರಲ್ಲಿ ನಾವು ಎರಡು ವಿಂಗಡಣೆ ಮಾಡ್ಬೋದು ಈ ರೋಗ ಲಕ್ಷಣಗಳನ್ನ ಈ ನಾಯಿಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಒಂದು ಉಗ್ರ ರೂಪದ ರೋಗ ಲಕ್ಷಣ, ಮತ್ತೆ ಇನ್ನೊಂದು ಸೌಮ್ಯ ರೂಪ ಅಂತ ಹೇಳ್ತೀವಿ. ಈ ಸೌಮ್ಯ ರೂಪದಲ್ಲಿ ಏನಾಗತ್ತೆ ಅಂದ್ರೆ, ಈ ಪ್ರಾಣಿಗಳು ಬಹಳ ಸೈಲೆಂಟ್ ಆಗ್ಬಿಡ್ತವೆ, ಯಾವುದೇ ರೀತಿ ಜಾಸ್ತಿ ಬೊಗಳೋದು ಅಥವಾ ಏನಾದ್ರೂ ಕಚ್ಚುವಂಥದ್ದು ಯಾವುದೇ ಒಂದು ಲಕ್ಷಣಗಳನ್ನ ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಸುಮ್ಮನೆ ಕೂತಿರ್ತವೆ, ಬರೀ ಬಾಯಿಂದ ಜೊಲ್ ಸುರಿಸ್ತಾ ಇರುತ್ತೆ, ಆಹಾರ ನೀರು ತಗೊಳ್ಳೋದಿಲ್ಲ, ಇಷ್ಟೇ ನೋಡ್ಬೋದು. ನೋಡ್ತೇವೆ. ಆದ್ರೆ ಈ ಉಗ್ರ ರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳ ಅವು ಒಂಥರ ಏನ್ ಹೇಳ್ತೀವಿ, ಕೆರಳೋದು, ಉಗ್ರವಾಗಿ ವರ್ತಿಸೋದು, ಸಿಕ್ಕಿದೆ ಎಲ್ಲಾ ವಸ್ತುಗಳನ್ನ ಕಚ್ಚುವಂಥದ್ದು, ಯಜಮಾನನ ಅಥವಾ ಗೊತ್ತಿರೋ ಅಂತ ಮನುಷ್ಯರನ್ನೇ ಗುರುತಿಸದೇ ಇರೋಂಥದ್ದು, ಗಾಳಿಯಲ್ಲಿ ಏನೋ ವಸ್ತು ಇದೆ ಅಂತ ಅಂತ ಅನ್ಕೊಂಡು ಅದನ್ನ ಕಚ್ಚಕ್ ಹೋಗ್ತಾ ಇರೋದು, ಇಡಿಯಕ್ ಹೋಗ್ತಾ ಇರೋದು, ಮತ್ತೆ ಅಕ್ಕಪಕ್ಕ ಇರೋಂಥ ಮಣ್ಣು ಕಲ್ಲು ಅವುಗಳನ್ನೆಲ್ಲ ಕಚ್ಚುವಂಥದ್ದು, ಮತ್ತೆ ವಿಪರೀತವಾಗಿ ಜೊಲ್ ಸುರಿಸುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ಪ್ರಾಣಿಗಳಲ್ಲಾಗ್ಬೋದು ಅಥವಾ ಮನುಷ್ಯರಲ್ಲಾಗ್ಬೋದು, ಈ ರೋಗ ಲಕ್ಷಣದಲ್ಲಿ ಪಾರ್ಶ್ವವಾಯು ಆಗುತ್ತೆ ಅಂತ ನಾ ಹೇಳ್ದೆ. ಅಂದ್ರೆ ಗಂಟಲಿನ ಭಾಗದಲ್ಲಿ ಸ್ನಾಯುಗಳ ಪಾರ್ಶ್ವವಾಯು ಆಗೋದ್ರಿಂದ ಅವಕ್ಕೆ ಆಹಾರ ಮತ್ತೆ ನೀರನ್ನು ಸೇವಿಸಲು ಆಗಲ್ಲ, ಯಾಕಂದ್ರೆ ಆ ಮಸಲ್ಸ್ ಎಲ್ಲ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರುತ್ತೆ. ಅದಕ್ಕಾಗಿ ಅವು ತುಂಬಾ ನೋವು ಅನುಭವಿಸ್ತವೆ ಆಹಾರ ಅಥವಾ ನೀರು ಕುಡಿಬೇಕಂದ್ರೆ. ಅದಕ್ಕೆ ಆ ಪ್ರಾಣಿಗಳಿಗೆ ಈ ಆಹಾರ ಅಥವಾ ನೀರನ್ನು ನೋಡಿದ್ರೆ ತುಂಬಾ ಭಯ ಆಗತ್ತೆ. ಅದಕ್ಕೆ ಕೂಡ ಈ ರೋಗಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕೂಡ ಹೇಳ್ತೀವಿ, ಅಂದ್ರೆ ನೀರನ್ನ ಕಂಡ್ರೆ ಭಯ. ಇದು ಮನುಷ್ಯರಲ್ಲೂ ನೋಡ್ತೀವಿ ಈ ರೋಗ ಲಕ್ಷಣ, ಮತ್ತೆ ಪ್ರಾಣಿಗಳಲ್ಲೂ ಕೂಡ ನೋಡ್ತೇವೆ. ಅಂದ್ರೆ ಈ ನೀರನ್ನ ಕಂಡ್ರೆ ಭಯ ಪಡುವಂತದ್ದು, ತುಂಬಾ ಭಯ ಪಡ್ತವೆ, ಮತ್ತೆ ಅಂತಿಮವಾಗಿ ಈ ಪಾರ್ಶ್ವವಾಯು ಉಂಟಾಗಿ ಈ ಪ್ರಾಣಿಗಳು ಸಾವನ್ನ ಒಪ್ತವೆ. ಅಂದ್ರೆ ಈ ರೇಬಿಸ್ ರೋಗ ಇದೆ ಅಂತ ಹೇಗೆ ಖಚಿತ ಮಾಡ್ಕೋಬಹುದು ಅಂತೇಳಿ? ಇದನ್ನ ನಮ್ಮ ರೈತ ಬಾಂಧವರು ಎರಡ್ ರೀತಿಲಿ ಖಚಿತಪಡಿಸ್ಕೋಬಹುದು. ಒಂದು, ನಾನು ಮೊದಲೇ ಹೇಳಿದ ರೋಗ ಲಕ್ಷಣಗಳಿಂದ, ನಮ್ಮ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಈ ತರ ಯಾವ್ದಾದ್ರು ರೋಗ ಲಕ್ಷಣಗಳು ಕಾಣಿಸಿದ್ರೆ, ಮನುಷ್ಯರಲ್ಲಿ ನಾಯಿ ಕಚ್ಚಿದ್ದು ಅಥವಾ ಪ್ರಾಣಿಯಿಂದ ಕಚ್ಚಿಸ್ಕೊಂಡಂತ ಪರಿಸ್ಥಿತಿ ಇದ್ರೆ, ಅಥವಾ ಪ್ರಾಣಿಗಳಲ್ಲಿ ಈ ತರಹದ ಒಂದು ರೋಗ ಲಕ್ಷಣಗಳು ಕಾಣಿಸ್ತಾ ಇದ್ರೆ, ಅವಾಗ ಕೂಡ ನಾವು ಸಂದೇಹ ಪಡ್ಬಹುದು. ಮತ್ತೆ ಇನ್ನೊಂದು, ಪ್ರಯೋಗಾಲಯದಲ್ಲಿ ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಇದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪಶುವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ರೇಬಿಸ್ ಲ್ಯಾಬ್ ಅಂತ ಇದೆ, ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ. ಅಲ್ಲಿ ಸತ್ತ ನಾಯಿಯ ಮೆದುಳನ್ನು ಪರೀಕ್ಷೆ ಮಾಡಿ ಅಥವಾ ಈ ನಾಯಿಗಳ ಜೊಲ್ಲು ಮತ್ತೆ ಬೆನ್ನು ಮೂಳೆಯ ದ್ರವದಿಂದ ಕೂಡ ಈ ರೋಗವನ್ನ ಪತ್ತೆ ಹಚ್ಚಬಹುದು. ಇನ್ನು ಮುಖ್ಯವಾಗಿ ಈ ರೇಬಿಸ್ ರೋಗದ ವಿರುದ್ಧ ಒಂದೇ ಒಂದು ನಮಗೆ ಪರಿಹಾರ ಅಂದ್ರೆ ಅದನ್ನ ತಡೆಗಟ್ಟೋದು. ಹೌದು, ಅಂದ್ರೆ ಬರದಂಗೆ ಮಾಡೋದೇ ಮುಖ್ಯ ಅಂತ ಹೇಳ್ತಾರೆ. ಹೇಗೆ ತಡೆಗಟ್ಟಬಹುದು ರೇಬಿಸ್ ರೋಗವನ್ನ ಅಂತೀರಿ? ನಾನು ರೈತ ಬಾಂಧವರಿಗೆಲ್ಲ ಇಷ್ಟು ತನಕ ಹೇಳ್ತಾ ಇದ್ದೆ, ಇದೆಷ್ಟು ಒಂದು ಭಯಾನಕ ರೋಗ, ಮಾರಣಾಂತಿಕ ರೋಗ ಅಂತ ಎಲ್ಲ. ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ರೈತ ಬಾಂಧವರು ಬಹಳ ಭಯ ಪಡುವಂತ ಅಗತ್ಯ ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನ ನಮ್ಮ ಜೀವನದಲ್ಲಿ ತಗೊಳ್ಕೊಳ್ಳೋದ್ರಿಂದ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಮತ್ತೆ ಈ ರೋಗಕ್ಕೆ ಚಿಕಿತ್ಸೆ ಪರಿಣಾಮಕಾರಿ ಅಲ್ಲ, ನಾ ಮೊದಲೇ ಹೇಳಿದ ಹಾಗೆ. ಮತ್ತೆ ಇದನ್ನ ತಡೆಗಟ್ಟೋದು ಒಂದೇ ನಮ್ಮ ಮಾರ್ಗ ಅಥವಾ ಮಾರ್ಗೋಪಾಯ ಅಂತ ಕೂಡ ನಾವು ಹೇಳ್ಬೋದು. ಈ ರೇಬಿಸ್ ರೋಗಾಣು, ನಾನು ಮೊದಲೇ ಹೇಳಿದಾಗೆ, ಬಹಳ ಸೂಕ್ಷ್ಮ. ಅದು ಮನುಷ್ಯನ ದೇಹದವರೆಗೆ ಸೂರ್ಯನ ಕಿರಣಗಳು ಬಿದ್ರೂ ಕೂಡ ನಾಶ ಆಗೋಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಈ ನಾಯಿ ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ ಆ ಗಾಯವನ್ನ ಯಾವ ರೀತಿ ನಾವು ಸ್ವಚ್ಛ ಮಾಡ್ಕೋಬೇಕು, ಮತ್ತೆ ಈ ಪ್ರಾಣಿಗಳಿಂದ ಕಚ್ಚಿಸ್ಕೊಂಡಾಗ ಲಸಿಕೆ ಹಾಕಿಸ್ಕೊಳ್ಳುವಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಮೊದಲಿಗೆ ಅದಕ್ಕೆ 3 ತಿಂಗಳು ಆದ ತಕ್ಷಣ ಹುಚ್ಚುನಾಯಿ ರೋಗದ ಅಥವಾ ರೇಬಿಸ್ ರೋಗದ ವಿರುದ್ಧ ಲಸಿಕೆ ಹಾಕಿಸಿ, ಮತ್ತೆ ಅದಕ್ಕೆ 1 ತಿಂಗಳ ನಂತರ ಬೂಸ್ಟರ್ ಅಂತ ಲಸಿಕೆನ ಕೊಡ್ತಾರೆ. ಅದಾದ್ಮೇಲೆ ವರ್ಷಕ್ಕೊಮ್ಮೆ ಅದಕ್ಕೆ ಈ ರೇಬಿಸ್ಗೆ ಲಸಿಕೆಯನ್ನ ಹಾಕಿಸ್ತಾ ಇರ್ಬೇಕಾಗತ್ತೆ. ಮತ್ತೆ ಬೇರೆ ಜನರಿಗೆ ಈ ರೋಗದ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂಥದ್ದು, ಮತ್ತೆ ಬೀದಿ ನಾಯಿಗಳ ನಿಯಂತ್ರಣ, ಇದೊಂದು ಬಹಳ ಮುಖ್ಯವಾದಂತ. ಇದಕ್ಕೋಸ್ಕರನೇ ನಮ್ಮ ಸರ್ಕಾರ ಕೂಡ ಈ ABC ಪ್ರೋಗ್ರಾಮ್ ಅಂತ, ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕೂಡ ಒಂದು ಚಾಲನೆಯಲ್ಲಿದೆ. ಏನ್ ಮಾಡ್ತಾರೆ ಅಂದ್ರೆ, ಈ ಬೀದಿ ನಾಯಿಗಳನ್ನ ನೀವೆಲ್ಲ ನೋಡಿರ್ಬೋದು, ಹಿಡಿದ್ಬಿಟ್ಟು ಅದರಲ್ಲೂ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ತಿರ್ಗಾ ವಾಪಸ್ ಅದೇ ಜಾಗಕ್ಕೆ ಬಿಡ್ತಾರೆ. ಇದು ಸರ್ಕಾರದ ಒಂದು ಅಭಿಯಾನ. ಇದು ನಾಯಿಗಳ ಸಂತತಿಯನ್ನ ನಿಯಂತ್ರಣ ಮಾಡುವುದು ಇದರ ಮುಖ್ಯ ಉದ್ದೇಶ. ಮತ್ತೆ ಸಾಕು ನಾಯಿಗಳಿಗೆ ನಾ ಹೇಳ್ದಾಗೆ ತಪ್ಪದೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕುವಂಥದ್ದು. ಮತ್ತೆ ನಾವು ಮನೆಯಲ್ಲಿ ಮಕ್ಕಳಿಗೆ ಇನ್ನೊಂದು ಏನು ಹೇಳ್ಕೊಡ್ಬೇಕಾಗತ್ತೆ ಅಂದ್ರೆ, ಈ ಸಾಕು ಪ್ರಾಣಿಗಳೊಂದಿಗೆ ಅತಿಯಾದ ನಿಕಟ ವರ್ತನೆ ಸಲ್ಲದು ಅಂತ ಅವ್ರಿಗೆ ತಿಳುವಳಿಸ್ಬೇಕಾಗತ್ತೆ. ಮತ್ತೆ ಸರಿಯಾದ ಕಸ ವಿಲೇವಾರಿ ಮಾಡ್ಬೇಕಾಗತ್ತೆ ಮನೆಯಿಂದ. ಅದ್ರಲ್ಲೂ ಕೂಡ ಪ್ರಮುಖವಾಗಿ ಈ ಕಸಾಯಿ ಖಾನೆ ಇದ್ರೆ ಮನೆ ಹತ್ರ, ಅಥವಾ ಮಾಂಸದ ಅಂಗಡಿಗಳಿದ್ರೆ ಕಸದ ವಿಲೇವಾರಿ ಬಗ್ಗೆ ಬಹಳ ಎಚ್ಚರಿಕೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಇದು ಈ ಬೀದಿ ನಾಯಿಗಳನ್ನ ಆಕರ್ಷಣೆ ಮಾಡುತ್ತೆ. ಅಲ್ಲಿ ಈ ಬೀದಿ ನಾಯಿಗಳು ಹೆಚ್ಚಾಗಿ ಕಂಡು ಬಂದು ಅದರಿಂದ ಅಲ್ಲಿ ಸುತ್ತಮುತ್ತ ಓಡಾಡುವ ಮಕ್ಕಳನ್ನ ಕಚ್ಚುವಂತ ನಿದರ್ಶನಗಳು ಬಹಳ ಇದೆ ಈ ಪಟ್ಟಣಗಳಲ್ಲಿ. ಅದರಿಂದ ನಾವು ಈ ಕಸದ ವಿಲೇವಾರಿ ಬಗ್ಗೆನೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗತ್ತೆ. ಇನ್ನು ನಮ್ಮ ಜನಸಾಮಾನ್ಯರಿಗೆ ಏನು ತಿಳುವಳಿಕೆ ಇರಬೇಕು ಅಂತೇಳಿ? ಈ ಜನಸಾಮಾನ್ಯರಿಗೂ ಅದರಲ್ಲೂ ನಮ್ಮ ರೈತ ಬಾಂಧವರಿಗೆ, ಯಾಕಂದ್ರೆ ನಮ್ಮ ರೈತ ಬಾಂಧವರಿಗೆ ಹೆಚ್ಚಾಗಿ ನಾವು ನೋಡಿದ್ದೇವೆ, ನಾಯಿ ಒಂದು ಸಾಕು ಪ್ರಾಣಿ ಅನ್ನೋದಕ್ಕಿಂತ ಮನೆಯ ಸದಸ್ಯನೇ ಆಗೋಗಿರುತ್ತೆ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕಂದ್ರೆ, ಮಕ್ಕಳು ನಾಯಿಯಿಂದ ಕಚ್ಚಿಸ್ಕೊಂಡ್ರು ಏನ್ ಮಾಡ್ಬೇಕು, ದೊಡ್ಡವರಿಗೆ ತಿಳಿಸಿದ್ರೆ ಬೈತಾರೆ, ಅಥವಾ ನಾಯಿ ತಂಟೆಗೆ ಯಾಕೆ ಹೋಗಿದ್ದೆ ಅಂತಾರೆ, ಅಥವಾ ಶಿಕ್ಷೆ ಕೊಡ್ಬೋದು ಅಂತ ಭಯದಿಂದ ಮಕ್ಕಳು ಮನೆಯಲ್ಲಿ ನಾಯಿ ಕಚ್ಚಿಸ್ಕೊಂಡ್ರೆ ಹೇಳದೆ ಇರುವಂತ ಸಾಧ್ಯತೆನೇ ಹೆಚ್ಚು. ಆದ್ರಿಂದ ನಾವು ಚಿಕ್ಕ ಮಕ್ಕಳೇನಾದ್ರೂ ಮನೆಯಲ್ಲಿದ್ರೆ ಈ ರೇಬೀಸ್ ರೋಗದ ಬಗ್ಗೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆನ ಕೊಡ್ಬೇಕಾಗತ್ತೆ. ಮತ್ತೆ ಈ ರೋಗ ಹೇಗೆ ಭಯಾನಕ ರೋಗ, ಮತ್ತೆ ನಾಯಿ ಕಡಿತ ಆದ್ರೆ ಮುಚ್ಚಿಡಬಾರ್ದು, ಇದನ್ನ ಬಹಳ ಸುಲಭವಾಗಿ ನಾವು ಮುನ್ನೆಚ್ಚರಿಕೆಯಿಂದ ತಡೆಗಟ್ಟಬಹುದು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿ ಪರಿಣಾಮ ಆಗತ್ತೆ, ಇದೆಲ್ಲ ಮಕ್ಕಳಿಗೆ ನಾವು ತಿಳಿ ಹೇಳ್ಬೇಕು. ಮತ್ತೆ ಅಕಸ್ಮಾತ್ ಆಗಿನೂ ನಾಯಿ ಕಚ್ಚಿಬಿಟ್ರೆ ಪ್ರಥಮ ಚಿಕಿತ್ಸೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತೆ ಆದಷ್ಟು ಬೇಗ ನಾವು ಏನ್ ಮಾಡ್ಬೇಕಾಗತ್ತೆ, ವೈದ್ಯರನ್ನ ಕಾಣ್ಬೇಕಾಗತ್ತೆ. ಈಗ ಮುಖ್ಯವಾಗಿ ಈ ಕಚ್ಚಿದ ಗಾಯ ಅಥವಾ ನಾಯಿ ಕಚ್ಚಿದಾಗ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಪ್ರಥಮ ಚಿಕಿತ್ಸೆಯನ್ನು ಏನು ಮಾಡಬೇಕಾಗುತ್ತೆ? ಈ ವಿಚಾರವನ್ನ ನಮ್ಮ ರೈತ ಬಾಂಧವರೆಲ್ಲರಂತೂ ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ, ಈ ಹುಚ್ಚು ನಾಯಿ ರೋಗವನ್ನು ತರುವಂತಹ ವೈರಾಣು ಎಷ್ಟೇ ಬಲಿಷ್ಠವಾದ್ರೂ ಅದು ನಮ್ಮ ದೇಹದ ಹೊರಗೆ ಬಹಳ ಬಹಳ ಸೂಕ್ಷ್ಮ ಮತ್ತೆ ದುರ್ಬಲ ಅದು. ಆದ್ರಿಂದ ಈ ಹುಚ್ಚು ನಾಯಿಯ ಜೊಲ್ಲಿನಲ್ಲಿರಬಹುದಾದ ಈ ರೇಬಿಸ್ ವೈರಾಣುಗಳು ದೇಹದ ಒಳ ಹೋಗಿ ನರವ್ಯೂಹನ ಸೇರ್ಬಿಟ್ಟು ಅವು ಬಲಿಷ್ಠವಾಗಿ ಹೇಗೆ ಮಾರಣಾಂತಿಕವಾದ ಒಂದು ಕಾಯಿಲೆಯನ್ನ ತರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾಯಿ ಕಡಿತ ಆದ ಕೂಡಲೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಾರ್ಯೋನ್ಮುಖರಾಗಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಕಚ್ಚಿದ ಗಾಯವನ್ನ ಯಾವ್ದೇ ಸೋಪು, ನಿಮಗೆ ಬಟ್ಟೆ ಒಗೆಯೋ ಸೋಪ್ ಸಿಗತ್ತಾ, ಮೈ ತೊಳೆಯೋ ಸೋಪ್ ಸಿಗತ್ತಾ, ಅಥವಾ ಕೈ ತೊಳೆಯೋ ಅಂತ ಹ್ಯಾಂಡ್ ವಾಷಿಂಗ್ ಸೋಪ್ ಸಿಗತ್ತಾ, ಯಾವುದೇ ಒಂದು ತಗೊಂಡು ಯಥೇಚ್ಛವಾಗಿ ನೀರು ಬಳಸಿ ಕನಿಷ್ಠ ಒಂದು 8-10 ಒತ್ತಡದಿಂದ ತಿಕ್ಕಿ ತಿಕ್ಕಿ ಆ ಗಾಯವನ್ನ ತೊಳಿಬೇಕು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈ ಕಚ್ಚಿದ ಗಾಯದಲ್ಲಿ ಏನಾದ್ರೂ ವೈರಾಣು ಇದ್ರೆ ಅದು ನೀರಿನ ಮುಖಾಂತರ ಹೊರಗಡೆ ಹೊರಟೋಗ್ಬೇಕು, ಅದು ನಮ್ಮ ದೇಹವನ್ನ ಸೇರ್ಬಾರ್ದು ಅಂತ. ಅದರಲ್ಲೂ ಏನಾದ್ರೂ ನಿಮ್ ಮನೆಗಳಲ್ಲಿ ಅಥವಾ ಹತ್ರ ನಲ್ಲಿಯ ವ್ಯವಸ್ಥೆ ಇದ್ರೆ ರಭಸವಾಗಿ ಅದರ ನೀರನ್ನ ಬಿಟ್ಬಿಟ್ಟು ಚೆನ್ನಾಗಿ ಗಾಯವನ್ನ ಸೋಪ್ ಉಪಯೋಗಿಸಿ ತೊಳಿಬೇಕು. ಹಾಗೆ ತೊಳೆದಾದ್ಮೇಲೆ ಲಭ್ಯ ಇದ್ರೆ ಈ ಡೆಟಾಲ್ ಅಥವಾ ಯಾವ್ದಾದ್ರು ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತಲ್ಲ ಅದನ್ನ ಹಚ್ಚಬಹುದು. ಮತ್ತೆ ಗಾಯವನ್ನ ಯಾವತ್ತು ಬ್ಯಾಂಡೇಜ್ ಇಂದ ಕ್ಲೋಸ್ ಮಾಡಬಾರ್ದು. ಇಷ್ಟು ಮಾಡಿದ್ಮೇಲೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ ಅವರು ಹೇಳುವಂತಹ ಲಸಿಕೆಯನ್ನು ಅವರು ಹೇಳುವಂತಹ ವೇಳಾಪಟ್ಟಿಯ ಅಂದ್ರೆ ಸ್ಕೆಡ್ಯೂಲ್ ಅಲ್ಲಿ ಹಾಕಿಸ್ಬೇಕಾಗತ್ತೆ. ಮುಖ್ಯವಾಗಿ ರೇಬಿಸ್ ರೋಗವನ್ನ ತಡೆಗಟ್ಟೋದಕ್ಕೆ ಇರೋದು ಅಂದ್ರೆ ಈ ರೇಬಿಸ್ ಲಸಿಕೆ ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ವಿವರಗಳನ್ನ ಕೊಡ್ತೀರಾ? ಖಂಡಿತ. ಈ ನಾಯಿ ಕಚ್ಚಿದ ನಂತರ ನಾವು ಪ್ರಥಮ ಚಿಕಿತ್ಸೆ ಅಂತ ಏನ್ ಮಾಡ್ತೀವಿ ಅನ್ನೋದು ಅಂದ್ರೆ ವೈದ್ಯರನ್ನ ಕಾಣುವಂಥದ್ದು ಒಂದು, ಮತ್ತೆ ವೈದ್ಯರ ಒಂದು ಸಲಹೆಯನ್ನ ತಗೊಂಡು ಲಸಿಕೆಯನ್ನ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತು ಈ ಲಸಿಕೆ ಹೇಗೆ ಅಂದ್ರೆ, ಅದು ನಿಯಮಿತವಾದ ಒಂದು ಕಾಲಮಾನದಲ್ಲಿ ಇದನ್ನ ಕೊಡ್ಬೇಕಾಗತ್ತೆ. ಸಾಕು ನಾಯಿಯಿಂದ ಕಚ್ಚಿದ್ರೆ ಸ್ವಲ್ಪ ಅಪಾಯ ಕಡಿಮೆ ಇರುತ್ತೆ. ಅವ್ರೇನಾದ್ರೂ ಸಾಕು ನಾಯಿಗೆ ವರ್ಷ ವರ್ಷಕ್ಕೆ ರೇಬಿಸ್ ಲಸಿಕೆ ಹಾಕ್ಸಿದ್ರೆ ಈ ರೇಬಿಸ್ ರೋಗ ಬರುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ನಮಗೆ ಗೊತ್ತಿಲ್ಲದಿರೋಂತ ನಾಯಿ ಅಥವಾ ಬೀದಿ ನಾಯಿ ಎಲ್ಲ ಕಚ್ಚಿದ ಅಂತ ಸಮಯದಲ್ಲಿ ನಾವು ಮೊದಲು ವೈದ್ಯರನ್ನ ಕಂಡು ಲಸಿಕೆಯನ್ನ ಪ್ರಾರಂಭಿಸ್ಬೇಕಾಗತ್ತೆ. ಮತ್ತೆ ಅವ್ರು ಹೇಳಿರುವಂತಹ ದಿನಾಂಕದಂದು ತಪ್ಪದೆ ನಾವು ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಹೇಗೆ ಅಂತಂದ್ರೆ, ನಾಯಿ ಕಚ್ಚಿದ ದಿನ ಅದನ್ನ 0 ದಿನ ಅಂತ ಕನ್ಸಿಡರ್ ಮಾಡ್ತಾರೆ, ಆಮೇಲೆ 3ನೇ ದಿನ, ಆಮೇಲೆ 7ನೇ ದಿನ, 14, 28 ಮತ್ತು ಕೊನೆಗೆ 90ನೇ ದಿನ. ಹೀಗೆ ಒಂದು ನಿಯಮಿತ ಕಾಲ ಇರುತ್ತೆ. ಅದೇ ರೀತಿ ನಾವು ಒಂದನ್ನು ಕೂಡ ತಪ್ಪಿಸದೆ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಇನ್ನ ಮುಖ್ಯವಾಗಿ ಈ ನಾಯಿ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಏನು ಅಂಶಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ? ಖಂಡಿತವಾಗಿ ಇದು ಎಲ್ಲಾ ಮಕ್ಕಳು ಕೂಡ ಸಾಮಾನ್ಯವಾಗಿ ಮಾಡುವಂತ ತಪ್ಪು. ಯಾಕಂದ್ರೆ ನಮ್ಗೆ ಗೊತ್ತು, ಎಲ್ಲರೂ ಬಹಳ ಬ್ಯುಸಿಯಾಗಿರ್ತಾರೆ, ನಮ್ಮ ರೈತ ಬಾಂಧವರು ಆಗ್ಬೋದು, ಪಟ್ಟಣದಲ್ಲಿರೋ ಜನರಾಗ್ಬೋದು, ಉದ್ಯೋಗಸ್ಥರಾಗ್ಬೋದು, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ. ಆಗ ಏನಾಗತ್ತೆ ಅಂದ್ರೆ, ಈ ಮಕ್ಕಳೆಲ್ಲ ಈ ಸಾಕು ಪ್ರಾಣಿಗಳಾದ ನಾಯಿಗಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅವ್ರಗಳಿಗೆ. ಮೊದಲೇ ನಾವು ಕೇಳಿದೀವಿ, ಮಾನವ ಸಾಕಿದ ಮೊದಲ ಪ್ರಾಣಿ ಅಂದ್ರೆ ನಾಯಿ ಅಂತ ಹೇಳ್ತೀವಿ. ಮತ್ತೆ ಅದು ಬಹಳ ಅತ್ಯಂತ ಮನುಷ್ಯನ ನಿಕಟ ವರ್ತಿ ಸಹ ಹೇಳ್ಬೋದು, ಒಂದು ನೆಂಟ ಅಂತಾನೆ ಹೇಳ್ಬೋದು. ಜೊತೆಗೆ ಅತೀ ಸಲಿಗೆ ಇರುತ್ತೆ ಮಕ್ಳಿಗೆ. ಆದ್ರಿಂದ ನಾವು ಮಕ್ಳಿಗೆ ಹೇಳ್ಬೇಕಾಗತ್ತೆ, ಅತೀ ಸಲಿಗೆ ಒಳ್ಳೆಯದಲ್ಲ ಒಂದು. ಮತ್ತೆ ಈ ಮಕ್ಕಳನ್ನ ನಾವು ಹೆಚ್ಚಾಗಿ ನೋಡಿರ್ತೀವಿ, ಈ ನಾಯಿಗಳಿಗೆ ಊಟ ತಿನ್ಸುವಂಥದ್ದು ಅವ್ರ ಕೈಯಿಂದಾನೆ, ಮತ್ತೆ ಆ ನಾಯಿಗಳನ್ನ ರೇಗಿಸುವಂಥದ್ದು, ಅದ್ರ ಬಾಯಲ್ಲಿ ಕೈ ಇಟ್ಟು ರೇಗಿಸುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. ಅದನ್ನ ನಾವು ಮಾಡಬಾರ್ದು ಅಂತ ಈ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಅಂದ್ರೆ ನಾಯಿನ ಕೆಣಕೋದು, ಕೀಟ್ಲೆ ಮಾಡೋದು, ಅಥವಾ ಈ ಮಲಗಿರೋ ಅಂತ ನಾಯಿ, ಅಥವಾ ಆಹಾರ ಸೇವಿಸ್ತಾ ಇರೋಂತ ನಾಯಿ ಇರ್ಬೋದು, ಅಥವಾ ನಮ್ಮ ಬೀದಿಯಲ್ಲಿ ಮರಿ ಹಾಕಿರೋ ಅಂತ ನಾಯಿ ಇರ್ಬೋದು, ಅಥವಾ ಯಾವ್ದಾದ್ರು ನಾಯಿಗಳು ಪರಸ್ಪರ ಕಚ್ಚಾಡ್ತಿರೋ ಅಂತ ಸಂದರ್ಭ ಇರ್ಬೋದು, ಅಂತ ನಾಯಿಗಳಿಂದ ನಾವು ಮಕ್ಕಳಿಗೆ ಮೊದಲೇ ಹೇಳ್ಬೇಕು, ನೀವು ದೂರ ಇರಿ ಅಂತ ಅನ್ಬಿಟ್ಟು. ಮತ್ತೆ ಯಾವಾಗ್ಲೂ ಅಷ್ಟೇ, ಮಕ್ಕಳು ಒಬ್ಬಂಟಿಯಾಗಿ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಯಾವ್ದಾದ್ರು ನಾಯಿ ತೀಕ್ಷ್ಣವಾಗಿ ಅವ್ರ ಕಡೆ ನೋಡ್ತಿರುತ್ತೆ, ಅವ್ರ ಕಡೆನೇ ಪೊಗಳುತ್ತಿರುತ್ತೆ ಅನ್ಕೊಳ್ಳಿ, ಆಗ ನಾವು ಕೂಡ ಅಲ್ಲಿ ನಿಂತ್ಬಿಟ್ಟು ಅದ್ರಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಆಗ ನಾಯಿಗೆ ಏನಾಗತ್ತೆ ಅಂತಂದ್ರೆ, ಇನ್ನೂ ಉದ್ರೇಕ ಆಗಿ ಅವ್ರನ್ನ ಕಚ್ಚಬೇಕು, ಅಥವಾ ಅವರಿಂದ ಏನಾದ್ರೂ ನನಗೆ ಅಪಾಯ ಆಗ್ಬಹುದು ಅಂತ ಆ ಪ್ರಾಣಿಗೆ ಅನ್ಸುತ್ತೆ. ಅಂದ್ರೆ ತಾವೇಳಿದ್ದು ಐ ಬಾಲ್ ಕಾಂಟ್ಯಾಕ್ಟ್ ಆಗ್ಬಾರ್ದು. ನಾವೇನ್ ಮಾಡ್ಬೇಕಂದ್ರೆ, ನಮ್ ಪಾಡಿಗೆ ನಾವು ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಂಡ್ ಬಿಟ್ಟು ಆ ನಾಯಿ ಕಡೆ ದುರ್ಗುಟ್ಟು ನೋಡಬಾರ್ದು. ಮತ್ತೆ ನಾಯಿ ನಮ್ ಕಡೆನೇ ಗಮನ ಹರಿಸಿ ಬೊಗಳಲ್ಲ ಆರಂಭಿಸಿದ್ರೆ ಹಿಂದೆ ತಿರುಗ್ಬಿಟ್ಟು ಓಡೋಗೋಂಥದ್ದು ಅದೆಲ್ಲ ಮಾಡಬಾರ್ದು. ಅಲ್ಲೇ ನಿಧಾನವಾಗಿ ಹೋಗೋಂಥದ್ದು, ಕೈಯಲ್ಲಿ ಏನೋ ಒಂದು ಕೋಲ್ ಇಟ್ಕೊಳ್ಳುವಂಥದ್ದು, ಅಥವಾ ನಮ್ಮ ಹತ್ರ ಒಂದು ಬಾಟಲ್ ನೀರಿದ್ರೆ ಅದನ್ನ ಅದ್ರ ಮೇಲೆ ಹೆರಚುವಂಥದ್ದು, ಈ ತರ ಎಲ್ಲ ಮಾಡಿದ್ರೆ ಆ ನಾಯಿಗಳು ಏನ್ ಮಾಡುತ್ತೆ, ದೂರ ಹೊರಟೋಗ್ಬಿಡುತ್ತೆ. ಮತ್ತೆ ನಾವು ದೊಡ್ಡವರಿಂದ ಕೇಳಿದೀವಿ ಒಂದ್ ಮಾತು, ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಖಂಡಿತ ಹೋಗ್ಬಾರ್ದು ಮಕ್ಕಳು. ಯಾಕಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ, ಅದರಲ್ಲೂ ಈ ಹುಚ್ಚು ನಾಯಿ ರೋಗದ ವಿಚಾರದಲ್ಲಿ ಈ ಗಾದೆ ಮಾತು ಕೂಡ ಸುಳ್ಳಾಗ್ಬಹುದು. ಅಂತ ಉಗ್ರರೂಪಿಯಾದ ನಾಯಿಗಳು ಕಂಡು ಬಂದಾಗ ಅವುಗಳ ಕಡೆಗೆ ನಾವು ಗಮನ ಇಟ್ಟು ಅವುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾಯಿಗೆ ನಾವು ಖಾತ್ರಿಪಡಿಸಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದಷ್ಟು ಬೊಗಳ ಜಾಸ್ತಿ ಆಗತ್ತೆ. ಆ ನಾಯಿಗೆ ಏನನ್ಸುತ್ತೆ ಅಂದ್ರೆ, ಇವರಿಂದ ನನಗೇನೋ ಅಪಾಯ ಇದೆ ಅಂತ ಅನ್ನಿಸುತ್ತೆ. ಹಾಗಾಗಿ ಅದನ್ನ ನಾವು ಏನು ತೊಂದರೆಗೆ ಒಳಪಡಿಸ್ತಾ ಇಲ್ಲ ಅಂತ ಅದಕ್ಕೆ ಖಾತ್ರಿ ಆಗೋ ರೀತಿ ನಾವು ಮಾಡಬೇಕಾಗತ್ತೆ. ಆತ್ಮೀಯ ಕೇಳಿದರೆ, ತಮಗೆ ಈ ರೇಬಿಸ್ ರೋಗದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ಡಾಕ್ಟರ್ ಲೀನಾ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9593003339. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9593003339. ತುಂಬ ಸಂತೋಷ ಡಾಕ್ಟರ್ ಲೀನಾ ಗೌಡ ಅವರೇ, ತಾವಿದುವರೆಗೂ ಈ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕರುನಾಡಿನ ಎಲ್ಲಾ ರೈತ ಬಾಂಧವರಿಗೂ ನನ್ನ ಪ್ರೀತಿಯ ನಮನಗಳು. ಧನ್ಯವಾದ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,500 ರೂಪಾಯಿ, ಅರೇಬಿಕಾ ಚೆರಿ 13,800 ರೂಪಾಯಿಯಿಂದ 15,500 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,750 ರೂಪಾಯಿ, ರೊಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ನಾಳಿನ ಕೃಷಿ ರಂಗದಲ್ಲಿ ಮಳೆ ನಂತರ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಲೈಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಚಿಟ್ಟಿಮನೆ ಹತ್ತಿರದ ಕುಂದಚೇರಿ ಕಲ್ಲೇಕಾಡುವಿನ ದಿವಂಗತ ಪಾಪು ಮತ್ತು ಗೋಪಿ ಅವರ ಮಗಳು 43 ವರ್ಷ ಪ್ರಾಯದ ರಾಣಿ ಅವರು ಇಂದು ಬೆಳಿಗ್ಗೆ ನಿಧನರಾದರು. ರಾಣಿಯವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಚಿಟ್ಟಿಮಾನಿ ಕುಂದಚೇರಿ ಗ್ರಾಮದ ಪೊನ್ನೆ ಟಿ ಕೆ ದರ್ಶನ್. ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ ನ ವಿತರಕ. ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವನ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ. ಮೊಬೈಲ್ 9741295956. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಮಹಿಳಾ ಕಾಫಿ ಜಾಗೃತಿ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಕಾಫಿ ದಿನನ ಮಡಿಕೇರಿಯಲ್ಲಿರುವ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆಯ ಸಭಾಬಡಲಿ ಆಚರಿಸಲಾಯಿತು. ಭಾರತೀಯ ಕಾಫಿ ಮಂಡಳಿನ ಅಧ್ಯಕ್ಷರಾದ ದಿನೇಶ್ ದೇವಬೃಂದಾವು ಮಾತಾಡಿ, 2047 ಸಮಯದಲ್ಲಿ ಭಾರತ 7 ಲಕ್ಷ ಟನ್ಗಳಷ್ಟು ಕಾಫಿ ಉತ್ಪಾದನೆ ಮಾಡುವ ಗುರಿನ ಹೊಂದಿಟ್ಟು ಆ ನಿಟ್ಟಲ್ಲಿ ಎಲ್ಲ ಕಾಫಿ ಬೆಳೆಗಾರರು ಕಷ್ಟಪಡಕ್ಕೂ, ಹಾಗೆ ಪ್ರತಿ ಗ್ರಾಮ ಪಂಚಾಯತಿಲಿ ಎಫ್ಪಿಒಗಳನ್ನು ಕಟ್ಟಿ ಗುಣಮಟ್ಟದ ಕಾಫಿ ಉತ್ಪಾದನೆ ಮತ್ತು ನೇರ ಮಾರುಕಟ್ಟೆ ಮಾಡದಲ್ಲಿ ಒಳ್ಳೆ ಬೆಲೆನ ನಿರೀಕ್ಷಣೆ ಮಾಡಕ್ಕಂತ ಹೇಳ್ದು. ಹಾಗೆ ಕಾಫಿ ಮಂಡಳಿನ ಹಿರಿಯ ಸಂಪರ್ಕಾಧಿಕಾರಿ ಬಿಸ್ವಾಸವು ಮಾತಾಡಿ, ಕೊಡಗು ಕಾಫಿ ಬೆಳೆಯಕ್ಕೆ ಒಳ್ಳೆ ಪರಿಸರ ಹೊಂದಿಟ್ಟು ನೆರಳಿ ಬೆಳೆಯುವ ಕಾಫಿ ಉತ್ತಮ ರುಚಿಯೊಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದುಟ್ಟುತ್ತಾ ಹೇಳ್ದು. ವಿರಾಜಪೇಟೆ ತಾಲೂಕಿನ ಆಸ್ಪತ್ರೆನ 400 ಹಾಸಿಗೆಗಳ ಆಸ್ಪತ್ರೆಯಾಗಿ ಮೇಲೇರಿಸಿಕೆ ಸರ್ಕಾರ ನೀಡಿದ ಅನುಮೋದನೆನ ಸುರುಣ ಹಂತದ ಕೆಲಸ ಸದ್ಯದಲ್ಲೇ ಶುರುವಾದೆ. ಜನರಿಗೆ ಬೇಕಾದ ಎಲ್ಲ ರೀತಿಯ ಆಧುನಿಕ ಸೌಲಭ್ಯ ಸಿಕ್ಕಿದೆ. ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವು ಈ ಕೆಲಸಕ್ಕೆ ಭೂಮಿ ಪೂಜೆ ನೆರವೇರಿಸುವ ಕಾರ್ಯಕ್ರಮ ಇಟ್ಟು ಜಿಲ್ಲೆಯಲ್ಲಿ ಕೊಡಗು ವೈದ್ಯಕೀಯ ಕಾಲೇಜು ಶುರು ಆದಲಿಂದ ಜಿಲ್ಲೆನ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗೆ ಕಂಡಿತು. ಈ ಭಾಗಲಿ ಪ್ರಾಣಿಗಳ ಉಪದ್ರವ ಹಾವಳಿ, ಹಾಗೆ ಕೂಲಿ ಕಾರ್ಮಿಕರು ಜಾಸ್ತಿ ಇರೋದ್ರಿಂದ ಹಾಗೆ ಜನರಿಗೆ ಆಧುನಿಕ ಸೌಲಭ್ಯ ಮತ್ತು ಕೆಲಸದ ಅನುಕೂಲ ಆದೆ ತಿಳಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲ್ಲಿ 7 ಹೊತ್ತರೆ 10:30 ಮಡಿಕೇರಿ ಪ್ಯಾಟಿನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ವತಿಯಿಂದ 2026-27 ಸಾಲಿ ಖಾಲಿ ಇರುವ 9 ಮತ್ತು 11 ತರಗತಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿನ ಕರೆದಿದ್ದು ಅರ್ಜಿ ಹಾಕುವ ತಾರೀಕನ್ನು 7 ವಿಸ್ತರಿಸಲಾಗಿತ್ತು. ಮೂರ್ನಾಡು ವಿವೇಕ ಜಾಗೃತ ಬಳಗ ವತಿಯಿಂದ ಯೋಗ ಆರೋಗ್ಯ ಕಾರ್ಯಕ್ರಮ 7 ಮೂರ್ನಾಡು ಕೊಡವ ಸಮಾಜದಲ್ಲಿ 12:30 ನಡೆದಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಕ್ಕಳನ್ನು ಮತ್ತು ಯುವ ಜನರ ಕಲಾ ಪ್ರತಿಭೆಯನ್ನು ಗುರುತಿಸಿ ಅವಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಾಗೆ ಅವರ ಕಲೆನ ಬೆಳೆಸುವ ನಿಟ್ಟಲ್ಲಿ 9-10 ಮಡಿಕೇರಿನ ಗಾಂಧಿ ಭವನದಲ್ಲಿ ಬಾಲಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ ತಿಳುವ ಶೀರ್ಷಿಕೆ ಅಡಿಲಿ ಬೇರೆ ಬೇರೆ ಪೈಪೋಟಿಗಳನ್ನು ಆಯೋಜನೆ ಮಾಡಲು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿ ಇವರನ್ನು ಸಂಪರ್ಕಿಸಕ್ಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗ, ಹಾಗೆ ವಿಕಲಚೇತನರ ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಯೋಗಕ್ಷೇಮ ಮತ್ತು ನಮ್ಮ ಹಕ್ಕುಗಳನ್ನು ಸ್ಥಳೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯಬಲ್ಲ ಸಶಕ್ತರು ತಿಳುವಂತಹ ಘೋಷವಾಕ್ಯದೊಟ್ಟಿಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ 9 ಹೊತ್ತಾರೆ 10:30 ಮಡಿಕೇರಿ ಪ್ಯಾಟಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ 17 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ 1 ಕೇಂದ್ರಗಳಿಗೆ ಆಸಕ್ತಿ ಇರುವ ಫ್ರಾಂಚೈಸಿಗಳಿಂದ ಇಡಿಸಿಎಸ್ ಬೆಂಗಳೂರು ಅರ್ಜಿನ ಕರೆದೋಳು. ಮಡಿಕೇರಿ ತಾಲೂಕಿನ ಹಾಕತ್ತೂರು, ಕರಿಕೆ, ಮಕ್ಕಂದೂರು, ವಿರಾಜಪೇಟೆ ತಾಲೂಕಿನ ಅಮ್ಮತಿ, ಚಂಬೆಬಳ್ಳೂರು, ಕದ್ನೂರು, ಸೋಮರಪೇಟೆ ತಾಲೂಕಿನ ಗರುವಾರೆ, ದೊಡ್ಡಮಲ್ತೆ, ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು, ಬಲ್ಲೆಮಂಡೂರು, ಕೆಬಾಡಗ, ಕಿರುಗೂರು, ನಾಲ್ಕೇರಿ, ಬಿಶೆಟ್ಟಿಗೆರಿ, ಟಿ ಶೆಟ್ಟಿಗೆರಿ, ದೇವರಪುರ. ಆಸಕ್ತಿರು ಸಂಬಂಧಪಟ್ಟ ಜಾಲತಾಣದಲ್ಲಿ 15 ಅರ್ಜಿನ ಹಾಕಕ್ಕೆ ತಿಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ತಿಳಿಸೋಳು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ಲಿ ನಾಳೆ ಹಲ್ಲಿನ ವೈದ್ಯರು ಇರುದಿಲ್ಲ ತಿಳಿ ಇಸಿಎಚ್ಎಸ್ ಪ್ರಕಟಣೆ ಗೊತ್ತಾಗುತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 8 ಹೊತ್ತಾರೆ 11 ಮಧ್ಯಾಹ್ನ 1 ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಸಭಾಬಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರ್ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿ ತಕೊಂಡ್ವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಲ್ಲಿ ಲೇಟ್ ಆದು ಹಾಗೆ ಇನ್ನಿತರ ತೊಂದರೆ ತಾಪತ್ರೆ ನೀಡುವವರು ಇದ್ದ ಪುಕಾರ್ಗಳನ್ನ ನಿಗದಿ ಮಾಡಿದ ಪತ್ರ ನೀಡಕ್ಕೆ ಸಾರ್ವಜನಿಕರು ಈ ಅವಕಾಶನ ಉಪಯೋಗಿಸಿಕೊಡಕ್ಕೆ ತಿಳಿ ಲೋಕಾಯುಕ್ತ ಪೊಲೀಸ್ ಕಚೇರಿನ ಪ್ರಕಟಣೆ ತಿಳಿಸಿದಳು. ಅಕ್ಟೋಬರ್ 17ರಂದು ಮಧ್ಯಾಹ್ನ 1:44 ಮಕರ ಲಗ್ನದಲ್ಲಿ ಪವಿತ್ರ ತೀರ್ಥೋದ್ಭವ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆ ಅಧಿಕಾರಿಗ ಪವಿತ್ರ ತೀರ್ಥೋದ್ಭವಕ್ಕೆ ಸರಿಯಾದ ಬಂದೋಬಸ್ತ್ ಮಾಡೋಕ್ಕೂ, ಸಾರಿಗೆ ಇಲಾಖೆ ಅಧಿಕಾರಿಗ ಬಸ್ ವ್ಯವಸ್ಥೆ ಮಾಡೋಕ್ಕೂ, ಕಾವೇರಿ ನೀರಾವರಿ ನಿಗಮ ಹಂಗೆ ಸೆಸ್ಕ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗ ತಮ್ಮ ತಮ್ಮ ಹಂತಲ್ಲಿ ಅಗತ್ಯ ತಯಾರಿನ ಮಾಡ್ಕೊಳಕ್ಕೂ, ಜಿಲ್ಲಾಡಳಿತ ಕಾಲಕಾಲಕ್ಕೆ ಹೊರಡಿಸುವ ಸೂಚನೆಗಳನ್ನ ಅಧಿಕಾರಿಗ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಕ್ಕೂ, ನೀರು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಹಾಗೆ ತೀರ್ಥಬಾಕನ ನೂಕುನುಗ್ಗಲು ಆಗದಂಗೆ ನೋಡ್ಕೊಳಕ್ಕೂ, ಬೇಕಾದ ಕಡೆ CCTV ಕ್ಯಾಮರಾನ ಹಾಕೋಕ್ಕೂ, ಯಾವುದೇ ರೀತಿಯ ಲೋಪ ಆಗದಂಗೆ ನೋಡ್ಕೊಳಕ್ಕೂ ತಿಳಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸೋಳು. ಕಿಗ್ಗಟ್ಟನಾಡು ಫ್ಲೈಯಿಂಗ್ ಎಲ್ಬೋ ಸಂಸ್ಥೆಯು ಆಯೋಜನೆ ಮಾಡಿದ ಹಾಕಿ ಪಂದ್ಯಾವಳಿನ ಮುಖ್ಯ ನೆಂಟರಾಗಿ ಭಾಗವಹಿಸಿದ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವು ಭಾಗವಹಿಸಿ ಮಾತಾಡಿ, ಇತಿಹಾಸದ ಪುಟಗಳನ್ನ ತಿರುಗಿಸಿ ನೋಡಿದ್ರೆ ಕೊಡಗುಲಿ ಹಾಕಿ ಪಟುಗ ರಾಜ್ಯ ಮಾತ್ರ ಅಲ್ಲ, ದೇಶದ ಎಲ್ಲ ಕಡೆಗಳಲ್ಲಿ ಹೆಸರನ್ನ ಪಡೆದು ರಾಷ್ಟ್ರಮಟ್ಟದಲ್ಲಿ ಮನೆ ಮಾತಾಗಿಟ್ಟು ಜಾನ್ಮೆ ಚುರುಕುತನ ಹಾಕಿ ಆಟ ಕೊಡಗಿನ ಯುವ ಆಟಗಾರರ ಭವಿಷ್ಯನ ರೂಪಿಸುವಲ್ಲಿ ಮುಖ್ಯ ಪಾತ್ರ ಪಡೆದೊಳ್ಳುತ್ತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆಯ್ತು. ಪ್ರಾಯೋಜಕರು ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಒನ್ನೆ ಟಿ ಕೆ ದರ್ಶನ್ ಕುಂದಚೇರಿ ಗ್ರಾಮ ಚಿಟ್ಟಿಮನಿ. ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741925956. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತೀಯ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಾಡ ಪುನೀತ್ 9606048734. ವಿರಾಜ್ ಪೇಟೆಯ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಫೆಸ್ಟಿವ್ ಮೆಗಾ ಡಿಸ್ಕೌಂಟ್ ಸೇಲ್. ನಿಮಗಿಷ್ಟವಾದ ಫರ್ನಿಚರ್ ಗಳನ್ನು ಖರೀದಿಸಿ ಪಡೆಯಿರಿ 5-20% ಡಿಸ್ಕೌಂಟ್. ಕಣ್ಮನ ಸೆಳೆಯುವ ಎಲ್ಲಾ ರೀತಿಯ ಫರ್ನಿಚರ್ ಗಳ ಖರೀದಿಗಾಗಿ ಬನ್ನಿ ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಬೈಪಾಸ್ ರೋಡ್, ವಿರಾಜ್ ಪೇಟ್, ಆಲ್ಸೋ ಅಟ್ ಕೇರಳ. ಮಡಿಕೇರಿಯ ಆಶೀರ್ವಾದ್ ಫರ್ನಿಚರ್ ನಲ್ಲಿ ದಸರಾ ಫೆಸ್ಟಿವ್ ಡಿಸ್ಕೌಂಟ್ ಸೇಲ್. ಯಾವುದೇ ಫರ್ನಿಚರ್ ಗಳ ಖರೀದಿಯ ಮೇಲೆ 30% ಡಿಸ್ಕೌಂಟ್. ನಿಮಗಿಷ್ಟವಾದ ಫರ್ನಿಚರ್ ಗಳನ್ನು ಖರೀದಿಸಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ. ಆಶೀರ್ವಾದ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಿಮಗೆ ಗೊತ್ತಾಗಿದೆಯೇ, ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಲ್ಲಿ ಎಲ್ಲೂ ಸಿಗದಂತಹ ದೊಡ್ಡ ಮಟ್ಟದ ಎಕ್ಸ್ಚೇಂಜ್ ಆಫರ್ ಶುರುವಾಗಿದ್ದು. ಇನ್ನು ನಿಮ್ಮ ಹಳೆಯ ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಆಲ್ಮಿರಾ, ಕಾಟ್, ಮ್ಯಾಟ್ರೆಸ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ನಿಮ್ಮ ಮನೆಯ ಒಳಭಾಗವನ್ನು ಮತ್ತಷ್ಟು ಅಲಂಕಾರಗೊಳಿಸಿ. ಫ್ರೀ ಹೋಮ್ ಡೆಲಿವರಿ ಕೂಡ ಲಭ್ಯ. ಕೂಡಲೇ ಭೇಟಿ ಕೊಡಿ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಲ ಜಂಕ್ಷನ್, ವಿರಾಜಪೇಟೆ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. CJ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂ, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.